ಚಟ್ಟಿಯಲ್ಲಿ ಬೆಳೆಸೋದು ಅಂತ ಆದ್ರೆ ಒಂದು ವರ್ಷಕ್ಕೆ ಒಂದ್ ಸತಿ ಅದನ್ನ ಮಣ್ಣು ಬದಲಾಯಿಸೋದು ಅಥವಾ ಅದಕ್ಕೆ ಏನೋ ಒಂದು ಪೌಷ್ಟಿಕ ಕೊಡೋದು ಅಂತದ್ದೆಲ್ಲ ಮಾಡಲೇಬೇಕು. ಈ ನೀವು ಅದರ ಬಗ್ಗೆ ವಿವರಣೆ ಕೊಡಿ. ಈಗ ರಿಪೋರ್ಟಿಂಗ್ ಅಂದ್ರೆ ಹೇಗೆ ಮಾಡುವಂತದ್ದು, ವರ್ಷದ ಯಾವ ಸಮಯದಲ್ಲಿ ಮಾಡುವಂತದ್ದು, ಏನೇನು ಮಾಡಬೇಕಂತ? ನಾನು ಮಾಡೋದು ಮಳೆಗಾಲ ಮುಂಚೆ ಶುರು ಮಾಡ್ತೀನಿ ಅದನ್ನ. ರಿಪೋರ್ಟಿಂಗ್ ಮಾಡೋದ್ರೆ ಮಳೆಗಾಲ ಮುಂಚೆ ಶುರು ಮಾಡಿ ಮಳೆ ಬೀಳೋದ್ರೊಳಗೆ ನಾವು ಒಳಗಡೆ ಇಡುವಂತ ಗಿಡಗಳನ್ನೆಲ್ಲ ಇಟ್ಬಿಡ್ತೀನಿ. ಮಣ್ಣು, ಗೊಬ್ಬರ ಮತ್ತೆ ಮರಳು ಇಷ್ಟು ಮಿಕ್ಸ್ ಮಾಡಿ ನಾನು ಗಿಡ ಹಾಕೋದು. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಗೊಬ್ಬರ ನಾ ಕೊಡೋದಿಲ್ಲ, ಯಾಕೆಂದ್ರೆ ಸಾವಯವ ಗೊಬ್ಬರ ನಮ್ಮ ಮನೆಯಲ್ಲೇ ಇರುವಂತದ್ದನ್ನ ನಾನು ಗಿಡಕ್ಕೆ ಹಾಕಿ ಬೆಳೆಸೋದು. ಹೊರಗಡೆ ಈ ಗಿಡಗಳ ಔಷಧಿ ಯಾವುದು ಸ್ಪ್ರೇ ಮಾಡೋದಿಲ್ಲ ನಾನು, ಅಷ್ಟು ಸಾವಯವದಲ್ಲೇ ಬೆಳೀತಾ ಇರೋದು. ಈಗ ಮಣ್ಣಿನ ಹೂಕುಂಡಗಳು ಬರ್ತವೆ, ಪ್ಲಾಸ್ಟಿಕ್ನ ಒಂದು ಚಟ್ಟಿಯು ಕೂಡ ಬರ್ತದೆ, ಯಾವ್ದು ಒಳ್ಳೇದು ನಿರ್ವಹಣೆ ದೃಷ್ಟಿಯಿಂದ? ನಿರ್ವಹಣೆ ದೃಷ್ಟಿಯಿಂದ ಪ್ಲಾಸ್ಟಿಕ್ ಸಹಸಾರ ಅಂತ ಹೇಳ್ತೀನಿ, ಅದಕ್ಕೆ ನಮ್ಮ ಹತ್ರ ಎತ್ತಿಡಕ್ಕಾಗೋದಲ್ಲ ಪ್ಲಾಸ್ಟಿಕ್ಗೆ. ಮಣ್ಣಿಂದ ಆದ್ರೆ ಜಾಸ್ತಿ ದಿವಸ ಬಾಳಿಕೆ ಬರುವುದಿಲ್ಲ, ನೀರು ಜಾಸ್ತಿ ಇದಾದ ಕೂಡ ಕೆಲವು ಪಾಟೆಗಳು ಅವ್ರದ್ದು ಕಂಪ್ಲೀಟ್ ಇರೋದಿಲ್ಲ, ಹಂಗಾಗಿ ನೋಡಕ್ ಚಂದ ಕಾಣೋದು ಮಣ್ಣಿನ ಪಾಟೆ, ಆದ್ರೆ ನಮ್ಗೆ ಸಸಾರ ಆಗೋದು ಪ್ಲಾಸ್ಟಿಕ್ ಪಾಟುಗಳು. ನನ್ನ ಹತ್ರ ಇರೋದಷ್ಟು ಪಾಟುಗಳು ಪ್ಲಾಸ್ಟಿಕ್ ಹಿಂದೆ. ಈಗ ಅದರಲ್ಲಿ ಕೆಂಪು ಬಣ್ಣದ್ದು ಇರ್ತದೆ ಮತ್ತೆ ಹಳದಿ ಬಣ್ಣದ್ದು ಇರ್ತದೆ, ಬೇರೆ ಬೇರೆ ಬಣ್ಣ ಕಪ್ಪು ಬಣ್ಣದ್ದು ಕೂಡ ಇರ್ತದೆ, ನೋಡುವುದಕ್ಕೆ ಯಾವ್ದು ಚಂದ? ನಾವು ಬೆಳೆಸದ್ದು ಯಾವ್ದು ಕೇಸರಿ, ನಾವು ಹಂಗಾಗಿ ನಾವು ಕೇಸರಿನ ಇಷ್ಟ ಅಂತ ಹೇಳ್ಬೇಕಾಗ್ತದೆ. ಕಪ್ಪು ಮತ್ತೆ ಇದೆಲ್ಲ ಚಂದ ಕಾಣ್ತದೆ, ಆದ್ರೆ ಎಲ್ಲರೂ ಇಷ್ಟ ಪಡೋದು ಕೇಸರಿ ಕಲರ್ ಹಿಂದೆ, ಅದೇ ಚಂದ ಕಾಣೋದು. ಆಮೇಲೆ ಪಾಟಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀವಲ್ಲ, ನೀವೀಗ ಆ ಮರಳಿದ ಒಂದು ಪ್ರಾಮುಖ್ಯತೆ ಏನು, ಅದರಲ್ಲಿ ಬರೀ ಮಣ್ಣು ಮಾತ್ರ ಹಾಕಿದ್ರೆ ಏನೇನು ಸಮಸ್ಯೆ ಬರ್ತದೆ, ಮತ್ತು ಗಿಡದ ನಿರ್ವಹಣೆ ಮಾಡೋದೆಲ್ಲ ಹೇಗೆ? ಮಣ್ಣು ಮತ್ತೆ ಮರಳು ಯಾಕೆ ಮಿಕ್ಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಗಿಡಗಳು ಲೂಸ್ ಇರ್ತದೆ ಮರಳು ಹಾಕಿದ್ರೆ, ಬರೀ ನೀವು ಮಣ್ಣು ಹಾಕಿದಾಗ ಗಿಡ ಲೂಸ್ ಇರೋದಿಲ್ಲ, ಗಟ್ಟಿ ಇರ್ತದೆ, ಮತ್ತೆ ಬೇರ್ ಕೊಡಕ್ ಇದಾಗುತ್ತದೆ, ಗಾಳಿ ಆಡೋದಿಲ್ಲ ಬೇರಿಗೆ, ಅದರಿಂದ ಮರಳ ಕೊಟ್ರೆ ಅದಕ್ಕೆ ಇದು ಲೂಸ್ ಇರ್ತದೆ ಮಣ್ಣು, ಗಿಡ ಚೆನ್ನಾಗಿ ಆಗಿ ಬೆಳೆಯಲಿಕ್ಕೆ ಸಹಾಯ ಕೊಡ್ತದೆ ಅದು, ಹಂಗಾಗಿ ಮರಳು ಹಾಕ್ಬೇಕು ಅಂತ ಹೇಳೋದು. ಆಮೇಲೆ ಈಗ ಹೂವಿನ ಚಟ್ಟಿಯಲ್ಲಿ ಒಂದು ಡ್ರೈನೇಜ್ ಅಥವಾ ನೀರು ಹೊರ ಹೋಗೋದಕ್ಕೂ ಕೂಡ ಸಾಕಷ್ಟು ಸ್ಥಳಾವಕಾಶ ಬೇಕು ಅಂತ ಹೇಳಿ, ಈ ವ್ಯವಸ್ಥೆ ಬಂದಾದ್ರೆ ಏನ್ ಸಮಸ್ಯೆ ಆಗ್ತದೆ? ಹಂಗೆ ಸಮಸ್ಯೆ ಇದ್ದಾಗ ನೀರು ನಿಲ್ತದೆ ಅದ್ರೊಳಗೆ, ಅವಾಗ ಗಿಡ ಕೊಳಿತದೆ. ನಾವು ಅನ್ಕೊಂಡಿದ್ದ ಯಾವ್ದು ಹೂವಿನ ಗಿಡ ಚಂದ ಆಗೋದಿಲ್ಲ, ಅದು ಕೊಳತೋಗ್ತದೆ ಬೇಗ. ಆಮೇಲೆ ಈಗ ಬೆಳಕು ಮತ್ತು ನೆರಳು ಇದು ಎಷ್ಟು ಮಟ್ಟಿಗೆ ಅವಶ್ಯಕ, ಈ ಗಿಡಗಳ ಆಯ್ಕೆ ಎಲ್ಲ ಹೇಗೆ? ಕೆಲವಷ್ಟು ಗಿಡಕ್ಕೆ ಇಡೀ ಬಿಸಿಲು ಬೇಕು, ಕೆಲವಷ್ಟು ಗಿಡಕ್ಕೆ ಅರ್ಧ ಬಿಸಿಲು, ಅಂದ್ರೆ ಬೆಳಗಿನ ಒಂದ್ ಸ್ವಲ್ಪ ಹೊತ್ತು ಬಿಸಿಲು ಇದ್ರೆ ಸಾಕಾಗ್ತದೆ. ಕೆಲವು ಗಿಡ ಬಿಸಿಲು ಇಲ್ಲದೆ ಗಿಡ ಬೆಳೆಯುವಂತದ್ದು ಇದೆ, ಮನೆ ಒಳಗೆ ಇಡುವಂತದಕ್ಕೆಲ್ಲ ವಾರಕ್ಕೊಂದ್ಸತಿ ಬಿಸಿಲು ತೋರಿಸಿ ಸಾಕು ಅವರಿಗೆ. ಬೇರೆ ಬೇರೆ ಬೆಳಕಿನ ಅವಶ್ಯಕತೆ ಇರುವಂತಹ ಒಂದು ಗಿಡಗಳ ಉದಾಹರಣೆ, ಈ ಜರ್ಬರ ಗಿಡ ಎಲ್ಲ ಬಿಸಿಲು ಬೇಕು, ಮತ್ತೆ ನೀರು ಸೊಳೆ ಅದಕ್ಕೆ ಬಿಸಿಲು ಜಾಸ್ತಿ ಬೇಕು, ನೀರು ಜಾಸ್ತಿ ಬೇಕು, ಗುಲಾಬಿಗೆ ಬೇಕು, ಗುಲಾಬಿಗೆ ಬೇಕು, ದಾಸವಾಳಕ್ಕೆ ಬೇಕು, ಅದೆಲ್ಲ ಒಂದು ಹೊರ ಬಿಸಿಲಲ್ಲಿ ಇರುವಂತದ್ದು. ಅಂತೋರಿಯಮ್ ಇಂಥದ್ದೆಲ್ಲ ಕೆಲವಷ್ಟು ಬಿಸಿಲು ಜಾಸ್ತಿ ಬೇಕಾಗೋದಿಲ್ಲ, ಅದಕ್ಕೆ ಸೂರಂಚಿಗಿಡ್ತೀವಿ. ಸೇವಂತಿಗೆನು ಅಷ್ಟೇ, ಮಳೆ ಜಾಸ್ತಿ ಬೇಡ, ಅದನ್ನ ಒಳಗಡೆ ಇರುವಂತದ್ದು ಮಳೆಗಾಲದಲ್ಲಿ, ಡೇರೆ ಫುಲ್ ಮಳೆ ಬೇಕು, ಹಂಗಾಗಿ ಹೊರಗಡೆನೆ ಇಡಬೇಕು. ಅದೆಲ್ಲ ತರದ್ದು ಗಿಡ ಇದೆ ನನ್ನ ಹತ್ರ. ಈಗ ಬೇರೆ ಬೇರೆ ಒಂದು ಬೆಳಕಿನ ಬೇಡಿಕೆ ಇರುವಂತಹ ಒಂದು ಗಿಡಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈಗ ಸರ್ ಈಗ ಮನೆ ಒಳಗಡೆ ಗಿಡಗಳನ್ನ ಇಟ್ಟು ಬೆಳೆಸುವುದಿದ್ರೆ ಯಾವ್ಯಾವ ಗಿಡನ ಆಯ್ಕೆ ಮಾಡ್ಕೋಬಹುದು? ಹೆಚ್ಚಾಗಿ ಕ್ಯಾಕ್ಟಸ್ ಗಿಡಗಳು ಒಳಗಡೆ ಇದಾಗೋದು. ಕ್ಯಾಕ್ಟಸ್ ಗಿಡಗಳು ಅದರಲ್ಲಿ ಸುಮಾರು ವಿಧ ಇದೆ, ಸುಮಾರು ಒಂದು 100 ಜಾತಿನೇ ಇದೆಯೇನು. ಅದ್ರದ್ದು ಹೆಸರು ಹೇಳಕ್ಕೆ ನನಗೆ ಅದು ಕ್ಯಾಕ್ಟಸ್ ಹೇಳಿ, ಮುಳ್ಳು, ಮುಳ್ಳಿನ ಇದ್ರೊಳಗಿರ್ತದೆ, ಮುಳ್ಳು ಇಲ್ಲದೆ ಮತ್ತೆ ದಪ್ಪ ದಪ್ಪ ಎಲೆಯಲ್ಲಿ ಬರ್ತದೆ, ಅದನ್ನು ಹೂ ಬಿಡುವಂತದ್ದು ಇರ್ತದೆ, ಶೋಗೆ ಗುಲಾಬಿ ಹೂ ತರ ಕಾಣೋದು, ಕಮಲದ ಹೂವಿನ ತರ ಕಾಣುವಂತದ್ದು, ಆ ತರದ್ದೆಲ್ಲ ಇದೆ ಅದ್ರೊಳಗೆ ವೆರೈಟಿಯಲ್ಲಿ. ಕೆಲವೊಂದು ಮುಳ್ಳು, ಮುಳ್ಳು ತರ ಇರ್ತದೆ, ಅದ್ರೊಳಗೆ ಹೂ ಬರ್ತದೆ, ಅದು ಇದೆ. ಮತ್ತೆ ಅದರಲ್ಲೇ ಮತ್ತೆ ಎಲ್ಲ ಎರಡು ವೆರೈಟಿ ಇದೆ, ಕಳ್ಳಿ ಗಿಡ ಅಂತ ಹೇಳಿ ಮಾಡ್ತೀವಿ ಅದ್ರೊಳಗು, ಅದು ಹೊರಗಡೆ ಇಡುವಂತದ್ದು, ಅದೇನು ಒಳಗಿಡಬೇಕು ಅಂತಿಲ್ಲ, ಹಂಗಿದೆ. ಮತ್ತೆ ಶೋ ಗಿಡಗಳು ಅದ್ರೊಳಗು 3-4 ನಮೂನಿ ವೆರೈಟಿ ಇದೆ, ಹೊರಗಡೆ ಇರುವುದು ಬೇರೆ, ಒಳಗಡೆ ಇಡೋದು ಬೇರೆ, ಅದು ಇದೆ. ಈಗ ನೆರಳಿನಲ್ಲಿ ಬೆಳೆಯುವಂತಹ ಒಂದು ಗಿಡಗಳನ್ನ ವಾರಕ್ಕೆ ಒಂದು ಸರಿ ಆದ್ರೂ ಬಿಸಿಲಿಗೆ ತೋರಿಸಬೇಕಾಗ್ತದ? ಹೌದು, ಬಿಸಿಲಿಗೆ ಒಂದ್ಸತಿ, ಒಂದು ವಾರಕ್ಕೆ ಒಂದ್ಸತಿ ಹೊರಗಡೆ ಇಟ್ಟು ಬಿಸಿಲು ಇಟ್ಟು ಅದನ್ನ ಒಳಗಿಟ್ಟು ಗಿಡ ಚೆನ್ನಾಗಿ ಕಾಣ್ತದೆ, ಮತ್ತೆ ಕಲರು ಇದಾಗೋದಿಲ್ಲ. ಇಲ್ಲಾಂದ್ರೆ ಒಂದು ಚೂರು ಬಿಸಿಲು ಕೊಟ್ಟಿಲ್ಲ ಅಂದ್ರೆ ಗಿಡ ಒಂಥರ ಸೊರಗಿ ಹೋದಂಗೆ ಕಾಣ್ತದೆ, ಆ ಇದು ಬರೋದಿಲ್ಲ ಲುಕ್ಕು. ಬೆಳವಣಿಗೆ ಕೂಡ ಆಗುದಿಲ್ಲ. ಹೌದು, ಬೆಳವಣಿಗೆನೂ ಆಗೋದಿಲ್ಲ, ಅದು ನೋಡಕ್ ಚಂದನೂ ಕಾಣ್ತದೆ. ಅವಾಗ ನೀವು ವಾರಕ್ಕೆ ಒಂದ್ಸತಿ ಇಟ್ಟು ಬಿಸಿಲಲ್ಲಿ ಇಟ್ಟು ತೆಗೆದು ಒಳಗಿಟ್ರೆ ಅದು ಮಾಡೋ ಪೇಷನ್ಸ್ ಇರಬೇಕು ಅಷ್ಟೇ, ಅದನ್ನ ತೆಗೆದು ಇಟ್ಟು ಮಾಡಿ. ಆಮೇಲೆ ಈಗ ಹೂವಿನ ಗಿಡಗಳಿಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಹೇಗೆ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಸ್ವಲ್ಪ ವಿವರವಾಗಿ ಹೇಳಿ. ನೀರಿಗೆ ಜಾಸ್ತಿ ನೀರು ಬೇಕು ಅಂತದ್ದನ್ನ ನೀರಲ್ಲಿ, ಈಗ ತಾವು ವಾಟರ್ ಲಿಲಿ ಅಂತ ಹೇಳಿ ಬೆಳಿತೀವಿ, ಅದು ನೀರಲ್ಲೇ ಇರೋದು, ಅದಕ್ಕೆ ನೀರಿನ ಅಂಶ ಕಡಿಮೆ ಆಗದ ನೋಡ್ಕೋಬೇಕು. ಈ ಮತ್ತೆ ನೀರು ಸೊನೆಯಲ್ಲಿ ಬೆಳಿತೀವಿ, ಅದಕ್ಕೆ ನೀರು ಬೇಕು, ಅಂದ್ರೆ ನೀರಲ್ಲೇ ನೆಡೋದಲ್ಲ, ಮಣ್ಣಲ್ಲಿ ಇದ್ರ ನೆಟ್ಟು ಅದಕ್ಕೆ ನೀರು ಕೊಡ್ಬೇಕು. ಸಂಜೆ ಟೈಮ್ ನೀರು ಕೊಟ್ರೆ ಗಿಡಕ್ಕೆ ಬಹಳ ಒಳ್ಳೇದು. ಈ ಸಂಜೆ ಯಾಕೆ ಕೊಡ್ಬೇಕು? ಸಂಜೆ ಹೊತ್ತು ಕೊಟ್ರೆ ಬೆಳಗಿನ ಬಿಸಿಲಿನ ಅಂಶ ತಂಪು ಇಟ್ಕೊಂಡಿರ್ತದೆ, ನೀವು ಬಿಸಿಲಲ್ಲಿ ಕೊಟ್ರೆ ನೀರು ಹಾಕಿದಷ್ಟೇ ಹೊತ್ತು ತಂಪಿರೋದು, ಆಮೇಲೆ ಆವಿಯಾಗಿ ಹೋಗ್ಬಿಡ್ತದೆ ಗಿಡ, ಮತ್ತೆ ಚಲೋ ಆಗೋದಿಲ್ಲ. ಹಂಗಾಗಿ ಸಂಜೆ ಹೊತ್ತು ಕೊಡಿ ಅಂತ ನಾ ಹೇಳೋದು. ಸರಿ, ಈಗ ಹೂ ಕುಂಡಗಳಲ್ಲಿ ಅಲ್ಲದೆ ನೆಲದಲ್ಲಿಯೂ ಕೂಡ ಈ ಗುಲಾಬಿ ಅಂತ ಅಥವಾ ದಾಸವಾಳದಂತಹ ಗಿಡವನ್ನ ನೆಡಬಹುದು. ಇದರ ಒಂದು ನಿರ್ವಹಣೆ ಕ್ರಮ ಅಂದ್ರೆ ಹೇಗೆ, ಮತ್ತೆ ಗೊಬ್ಬರ ಕೊಡುವುದೆಲ್ಲ ಹೇಗೆ? ಅದಕ್ಕೆ ವರ್ಷಕ್ಕೊಂದ್ಸತಿ ನಾ ಮಳೆಗಾಲದ ಮುಂಚೆನೆ ಅದಕ್ಕೊಂದ್ಸತಿ ಬುಡ ಬಿಡಿಸಿ ಅದು ಗೊಬ್ಬರ ಹಾಕಿ ಮಣ್ಣು ಎರಸಿ ಕೊಡ್ತೀನಿ ಮಳೆಗಾಲದಲ್ಲಿ ನೀರು ನಿಲ್ಲಬಾರ್ದು ಅಂತ. ಬೇಸಿಗೆಯಲ್ಲಿ ಮತ್ತೊಂದು ಸ್ವಲ್ಪ ಬುಡ ಇದು ಮಾಡಿಕೊಡ್ತೀನಿ ನೀರು ನಿಲ್ಲಬೇಕು ಅಂತ. ಮತ್ತೆ ಗೊಬ್ಬರ ಕೊಡ್ತೀನಿ, ಬುಡ ಬಿಡಿಸಿದಾಗೆಲ್ಲ ಸ್ವಲ್ಪ ಗೊಬ್ಬರ ಕೊಟ್ಟು ಮಣ್ಣು ಮೇಲಿಂದ ಕೊಟ್ಟು ನೀರು ಬೇಸಿಗೆಯಲ್ಲಿ ನಿಲ್ಲಬೇಕು, ಮಳೆಗಾಲದಲ್ಲಿ ನೀರು ವಾಪಸ್ ಹೋಗ್ಬೇಕು, ಆ ತರ ಮಾಡಿಕೊಡೋದು. ಸ್ವಲ್ಪ ಗುಲಾಬಿ ಬಗ್ಗೆ, ಕೃಷಿಯ ಬಗ್ಗೆ ಹೇಳಿ. ಈಗ ಇದರಲ್ಲಿ ಒಂದು ಗಿಡವನ್ನ ಸವರುವಂತಹದ್ದು ಅಥವಾ ಪ್ರೂನಿಂಗ್ ಮಾಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಗುಲಾಬಿಯನ್ನ ಕಟ್ಟು ಮಾಡ್ತಾ ಇದ್ರೆ ಗಿಡ ಚೆನ್ನಾಗಿ ಬರುತ್ತೆ, ಮತ್ತೆ ಗಿಡ ಗಿಡದಲ್ಲಿ ತುಂಬಾ ಹೂ ಆಗ್ತದೆ. ಬೆಳೆಯಕ್ ಬಿಟ್ರೆ ಮರ ತರ ಆಗ್ಬಿಡುತ್ತದೆ, ಅವಾಗ ಹೂವು ನೋಡಕ್ಕೂ ಚಂದ ಅಲ್ಲ ಅದು. ನಾವು ಗಿಡ ಕಟಿಂಗ್ ಮಾಡೋದು ಚಳಿಗಾಲದಲ್ಲಿ, ಗುಲಾಬಿ ಗಿಡಗಳನ್ನ ಕಟಿಂಗ್ ಮಾಡೋದು ಚಳಿಗಾಲದಲ್ಲಿ ಮಾಡೋದು. ಅಕ್ಟೋಬರ್ ನವೆಂಬರ್ ಗಿಡ ಕಟಿಂಗ್, ಗುಲಾಬಿ ಕಟಿಂಗ್ ಮಾಡಿದ್ರೆ ಗಿಡ ಚೆನ್ನಾಗಿ ತುಂಬಾ ಹೂ ಬಿಡುತ್ತದೆ. ಈಗ ಹೈಬ್ರಿಡ್ ತಳಿಗಳು ಬಿಡ್ತವೆ, ಒಂದು ಲೋಕಲ್ ತಳಿಗಳು ಕೂಡ ಗುಲಾಬಿಯಲ್ಲಿ ಇದೆ, ಇದರಲ್ಲಿ ಎಲ್ಲವೂ ಕೂಡ ಕಟಿಂಗ್ಸ್ ನಲ್ಲಿ ಗಿಡ ಮಾಡಬಹುದು ಅಥವಾ ಅದಕ್ಕೆ ಕಸಿ ಕಟ್ಟಬೇಕಾ? ಹೈಬ್ರಿಡ್ ಗೆ ಕಸಿ ಕಟ್ಟಿದ್ರೆ ಒಳ್ಳೇದು, ಯಾಕೆಂದ್ರೆ ಅದು ಈ ಲೋಕಲ್ ಗಿಡಗಳಂಗ್ ಬರೋದಿಲ್ಲ. ನೀವು ಲೋಕಲ್ ಗಿಡ ನೀವು ಕಟ್ ಮಾಡಿ ನೆಟ್ಟಿದ್ರು ಬರ್ತದೆ, ಆದ್ರೆ ಹೈಬ್ರಿಡ್ ಕಸಿ ಕಟ್ಟಿ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು ಅಂತ ಹೇಳೋದು. ಅದು ಕಟಿಂಗ್ ಮಾಡ್ಕೊಂಡ್ರೆ ನಾವು ಗಿಡ ಮತ್ತೊಂದು 50 ಗಿಡ ಜಾಸ್ತಿ ಮಾಡ್ಕೋಬಹುದು. ಒಂದು ಗಿಡ ಇಟ್ಕೊಳ್ಳೋಕ್ಕಿಂತ ನಾವು 4 ಗಿಡ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಏನೋ ಒಂದು ರೋಗ ಬರ್ತದೆ ಮಣ್ಣಲ್ಲಿ ಇರುವಂತ ನಮ್ದು ಗೊತ್ತಿರೋದಿಲ್ಲ, ಅದು ಕೆಲವೊಂದು ಗಿಡ ಹೋಗ್ಬಿಟ್ಟಿರ್ತದೆ, ಅವಾಗ ನಮ್ಗೆ ಮತ್ತೊಂದು ಗಿಡ ನಾವು ಇಟ್ಕೊಂಡಿರ್ಬೇಕು. ಮತ್ತೆ ಇಲ್ಲ ಬೇಕು ಯಾರಿಗಾದ್ರು ಹೇಳಿದ್ರೆ ಅವ್ರ ಮಾರಾಟ ಮಾಡೋಕೊಂದು ಸಹಾಯ ಆಗುತ್ತೆ. ಅದು ಆ ತರ ಮಾಡಿದ್ರೆ ನಾವು ಗಿಡಕ್ಕೆ ಏನು ತುಂಬಕ್ಕೆ ನಾವು ದುಡ್ಡು ಹಾಕಿರ್ತೀವೋ ಅದನ್ನ ಈ ತರ ಗಿಡದಲ್ಲಿ ನಾವು ಲಾಭ ಪಡ್ಕೋಬಹುದು. ಗಿಡ ಕೊಟ್ಟು ಇದು ಮಾಡಿ, ಅಥವಾ ಇಲ್ಲ ನಮ್ಮ ಹತ್ರ ಇರೋ ಗಿಡ ಬೇರೆಯವ್ರಿಗೆ ಕೊಟ್ಟು ಅವ್ರದ್ದು ನಾವು ಇರೋ ನಮಗೆ ಬೇಕಾಗ ಗಿಡ ತಂದ್ಕೊಳ್ಳೋದು, ಆ ಥರನು ಮಾಡ್ಕೋಬಹುದು. ಹಂಗ ಗುಲಾಬಿ ಗಿಡನ ಕಟ್ ಮಾಡಿ ಒಗೆಯೋದ್ ಬದಲು ಕಸಿ ಕಟ್ಟಿಂಗ್ ಮತ್ತೆ ಗಿರಿ ಪಾಟಿಂಗ್ ಮಾಡ್ಕೋಬಿಡುವುದು ಮತ್ತು ಬೆಳೆಸಬಹುದು ನಾವೇ. ನೀವು ಕಸಿ ಕಟ್ಟುವ ಪ್ರಯತ್ನ ಏನಾದ್ರೂ ಮಾಡಿದ್ದೀರಾ? ಇಲ್ಲ, ನಾ ಮಾಡಿಲ್ಲ, ನಮ್ಮನೆಯವ್ರು ಮಾಡ್ತೀನಿ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ನಾ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಇನ್ನು ನಾವು ಇದು ಮಾಡ್ಲಿಲ್ಲ ಅದ್ರ ಬಗ್ಗೆ ಕಲ್ತಿಲ್ಲ. ಈಗ ಗುಲಾಬಿ ಅಂದ ತಕ್ಷಣ ನೆನಪಾಗುವಂತದ್ದು ಕೆಂಪು ಗುಲಾಬಿ ಹೆಚ್ಚು ಆಕರ್ಷಣೀಯವಾದಂತಹದ್ದು. ಇದು ಬಿಟ್ಟು ಬೇರೆ ಏನು ಗುಲಾಬಿ ಇದೆ? ನನ್ನ ಹತ್ರ ಕೆಂಪು ಇದೆ, ಕೇಸರಿ ಕಲರ್ ಇದೆ, ಹಳದಿ ಗುಲಾಬಿ ಮಿಕ್ಸ್ ಇದೆ, ಮತ್ತೆ ಕಾವಿ ಬಣ್ಣ ಆ ಟೈಪ್ ಇಂದ ಇದೆ. ಸುಮಾರು ಒಂದು 25 ವೆರೈಟಿ ಗುಲಾಬಿ ಗಿಡ ಇದೆ. 25 ವೆರೈಟಿಯ ಗುಲಾಬಿ ಬಟನ್ ರೋಸ್ ಅಂತ ಅದ್ರೊಳಗೆ ಎಲ್ಲಾ ತರದ್ದು, ಸಣ್ಣ ಗಿಡದಲ್ಲಿ ಹೂವಾಗೋದಿದೆ, ಎತ್ತರಕ್ಕೆ ಹೂವಾಗೋದಿದೆ, ಒಟ್ಟು 25 ಜಾತಿನೇ ಇದೆ ಎಲ್ಲ ಟೋಟಲ್. ಸಣ್ಣ ಗಿಡ ಮತ್ತೆ ದೊಡ್ಡ ಗಿಡದೆಲ್ಲ ಹೂವಾಗಿ, ದೊಡ್ಡ ಹೂವಾಗೋದು ಬೇರೆ, ಒಂದು ಹೂವಾಗಿದ್ದು 5 ದಿವಸ ಇರೋದು, ಆ ತರದ್ದು ಇದೆ, ಎಲ್ಲ ತರದ್ದು ಮಾಡ್ಕೊಂಡಿದ್ದೀನಿ. ಈಗ ಪ್ರತಿ ತಿಂಗಳು ಕೂಡ ಗಿಡವನ್ನ ಕತ್ತರಿಸಿ ಗೊಬ್ಬರ ಕೊಡಬೇಕಾಗ್ತದೆ ಅಥವಾ ವರ್ಷಕ್ಕೆ ಒಂದ್ಸರಿ ಕೊಟ್ಟು ಸಾಕ? ಇಲ್ಲ, ವರ್ಷಕ್ಕೊಂದ್ಸತಿ ಮಾಡ್ಬೇಕು. ಅದು ಪ್ರತಿ ತಿಂಗಳ ಮಾಡಿದ್ರೆ ನಮ್ಗೆ ಗಿಡನು ಹೇಳೋದಿಲ್ಲ, ಹೂವು ಕೊಡೋಕೆ ಅವಕಾಶವೂ ಇಲ್ಲ. ಮೇಲ್ ಚಿಗ್ರ ಬಂತು ನಾವು ಕಟ್ ಮಾಡಿದ್ರೆ ಹೂವು ಎಲ್ಲಿಂದ ಕೊಡ್ತದೆ? ಅದರಿಂದ ವರ್ಷಕ್ಕೊಂದ್ಸತಿ ಕಟ್ ಮಾಡೋದು ಇಟ್ಕೋಬೇಕು. ಅದನ್ನ ಕಟ್ ಮಾಡಿದ್ರೆ ಗಿಡನು ನಮ್ಮ ಹತ್ರ ಚಂದ ಇರ್ತದೆ, ಮತ್ತೆ ನಾವು ಗಿಡ ಮಾಡ್ಕೊಳಕು ಚಲೋ ಆಗ್ತದೆ. ಈಗ ಹೊಸ ಹೊಸ ಚಿಗುರು ಬರ್ಬೇಕಿದ್ರೆ ಅದರ ತುದಿಯನ್ನ ಕತ್ತರಿಸಬೇಕು ಅಥವಾ ಕೈಯಿಂದ ಚೂಟಬೇಕಾ? ಅದು ಹೂವು ಆಗಿ ಮುಗಿದ್ಮೇಲೆ ಕತ್ತರಿಸಿದ್ರು ಬರ್ತದೆ, ಕೈಯಿಂದ ಚೂಟಿದ್ರು ಮತ್ತೆ ಹೊಸ ಚಿಗುರು ಬಂದು ಮತ್ತೆ ಹೋಗ್ತದೆ. ಅದನ್ನ ಯಾವಾಗಲೂ ಅಷ್ಟೇ, ಹೂವು ಆಗಿ ಆದ್ಮೇಲೆ ಅದನ್ನ ಕಟ್ ಮಾಡ್ಬೇಕು ಮೇಲಿನ ಇದನ್ನ. ಮತ್ತೆ ಗಿಡಗಳನ್ನ ಕಪ್ಪು ಎಲೆಗಳು ಅದನ್ನೆಲ್ಲ ತೆಗಿತಾ ಇರ್ಬೇಕು. ಗಿಡಗಳನ್ನ ನೋಡ್ತಾ ಇರ್ಬೇಕು ದಿನ ಒಂದ್ಸತಿ, ಓಡಾಡಿ ಅದ್ರ ಮೇಲೆ ಏನಾದ್ರು ಹುಳ ಕುಂತಿದ್ಯಾ ಅಥವಾ ಅದು ಏನಿದೆ ಅದಕ್ಕೆ ಏನಾದ್ರು ಮತ್ತೆ ಏನಾದ್ರು ಬೇಕಂದ್ರೆ ಕೊಡ್ಬೇಕಾ, ಗೊಬ್ಬರ ಕೊಡ್ಬೇಕಾ ಅಂತ ಗೊತ್ತಾಗತ್ತೆ ಗಿಡ ನೋಡಿದ್ರೆ ಅದು ಏನಾಗಿದೆ ಅನ್ನೋದು. ಆಮೇಲೆ ಈಗ ಗುಲಾಬಿಯಲ್ಲಿ ಎಲೆಯಲ್ಲಿ ಈಗ ಬೂಸರ್ ರೋಗ ಬರುವಂತಹದ್ದು ಇರ್ಬೋದು ಅಥವಾ ಮಿಡತೆ ಕತ್ತರಿಸುವಂತಹದ್ದು ಇರ್ಬೋದು, ಈ ಸಮಸ್ಯೆಗೆ ಪರಿಹಾರ ಎಲ್ಲ ಹೇಗೆ? ನಾನು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಏನ್ ಮಾಡೋದಿಲ್ಲ, ಮನೆಯಲ್ಲಿರುವ ಬೂದಿಗಳನ್ನೇ ಸೋಕೋದು ನಾನು. ಮತ್ತೆ ಎಕ್ಸ್ಟ್ರ ಮತ್ತೆ ಅದಕ್ಕೆ ಔಷಧಿ ತಂದು ಹಾಕಿದ್ದು ಅದು ಇನ್ನು 50 ಪ್ರಯೋಗ ಮಾಡಿಲ್ಲ. ಅಂದ್ರೆ ಬೂದಿ ಹಾಕಿದ್ರು ಕೂಡ ನಿರ್ವಹಣೆ ಮಾಡ್ಬೋದು, ಕಂಬಳಿ ಹುಳದಿಂದ ಮಾಡ್ಬೋದು, ಆ ಬೂಸ್ಟ್ರು ಇದ್ರ ಮಾಡ್ಬೋದು. ಕೆಲವೊಂದು ಎಂಟನೇ ಹುಳ ಅಂತ ಏನಾದ್ರು ಹೇಳ್ತೀವಿ ಓದಿರಾಗತ್ತೆ, ಮತ್ತೆ ಹಿಸ್ಕು ಅದನ್ನೆಲ್ಲ ನಾವು ಕೈಯಲ್ಲೇ ತೆಗೆದಾಕ್ಬೋದು. ಅದಕ್ಕೇನು ಔಷಧಿ ಸ್ಪ್ರೇ ಮಾಡಬೇಕು, ಹಿಸ್ಕ್ ತೆಗೆದು ಒಂದ್ ಇದ್ರೊಳಗೆ ಇಟ್ಟು ಒಂದು ಉಪ್ಪು ಹಾಕಿದ್ರೆ ಹೋಗುತ್ತೆ. ಎಂಟನೆ ಹುಳ ತೆಗೆದು ನಾವು ಸಾಯಿಸೋದು ಅಷ್ಟೇ, ಅದರಿಂದ ಮತ್ತೆ ಬೇರೆ ನಾವು ಇನ್ನು ಔಷಧಿ ಪ್ರಯೋಗ ಮಾಡಿಲ್ಲ ಗಿಡಕ್ಕೆ. ಆಮೇಲೆ ಈಗ ದಾಸವಾಳದ ಬಗ್ಗೆ ಹೇಳಿ, ಇದರಲ್ಲಿ ಇರುವಂತಹ ಒಂದು ತಳಿ ವೈವಿಧ್ಯತೆ ಆಗ್ಬೋದು, ಇದರ ಗಿಡದ ನಿರ್ವಹಣೆ ಆಗ್ಬೋದು, ಈ ಬಗ್ಗೆ. ದಾಸವಾಳ ತಳಿಯಲ್ಲಿ ಹೇಳಕ್ಕೂ 1000 ಗಟ್ಟಲೆ ಇದೆ, ಅದು ನಮ್ಮ ಹತ್ರ ಅದು ಹೇಳಿ ಮುಗಿಸೋದಲ್ಲ. ದಾಸವಾಳದಲ್ಲಿ ನನ್ನ ಹತ್ರ ಇರೋದು ಒಂದು 25 ಜಾತಿನೂ ಇದೆ, ಅದು ಎಲ್ಲ ವೆರೈಟಿ ಇದೆ, ಹಳ್ಳಿ ವೆರೈಟಿ ಇದೆ, ಹೈಬ್ರಿಡು ಇದೆ. ಹೈಬ್ರಿಡ್ಕಿಂತ ಹೈಬ್ರಿಡ್ ಚಂದ ಹೂ ಬಿಡೋದು, ಅದು ದೊಡ್ಡ ದೊಡ್ಡ ದೊಡ್ಡ ಹೂ ಆಗ್ತದೆ. ಅದು ದೂರ ಆ ಹಳ್ಳಿದಾದ್ರೆ ದಿವಸನೂ ಒಂದು ಪುಟ್ಟಿ ಗಟ್ಟಲೆ ಹೂ ಕೊಯ್ಬೋದು, ನೋಡಕ್ ಚಂದ ಹೈಬ್ರಿಡ್, ಆದ್ರೆ ಹೂ ಜಾಸ್ತಿ ಆಗೋದು ಲೋಕಲ್ ಜಾತಿ. ಇದರಲ್ಲಿ ಗಿಡ ಕತ್ತರಿಸುವುದಿಲ್ಲ ಯಾವಾಗ? ಅದು ನಾವು ಮಳೆಗಾಲದ ಮೃಗಶಿರ ಮಳೆ ಅಂತ ಹೇಳ್ತೀವಿ, ಆ ಮಳೆಯಲ್ಲಿ ದಾಸವಾಳ ಗಿಡ ಕಟಿಂಗ್ ಮಾಡ್ಬೇಕು. ಅವಾಗ ಗಿಡ ಕಟಿಂಗ್ ಮಾಡಿದ್ರೆ ಗಿಡ ಚೆನ್ನಾಗಾಗತ್ತೆ. ನೀವು ಈ ಚೌತಿ ಟೈಮ್ ಇದ್ರೊಳಗೆ ಹೂ ಕಾಣಕ್ಕಾಗ್ತದೆ, ಪೂರ್ತಿ ಚಂದ ಮಾಡಿ ಹೂ ಆಗ್ತದೆ. ಮಳೆ ಜಾಸ್ತಿ ಬಿದ್ದಾಗ ಕೆಲವಷ್ಟು ಹೂ ಕೊಳೆತದೆ, ಗಿಡ ಇದಾಗೋದು ಸಹಜ. ಇಲ್ಲ ಅಂದ್ರೆ ನಾವು ಮಾಡೋದು ಮೃಗಶಿರ ಮಳೆಯಲ್ಲಿ ಸಾಮಾನ್ಯವಾಗಿ ಗಿಡ ಕಟ್ ಮಾಡಿ ದಾಸವಾಳ ಗಿಡ, ಅದನ್ನು ಅಷ್ಟೇ ಕಟ್ ಮಾಡಿ ಕಸಿ ಕಟ್ಕೊಂಡ್ರೆ ಒಳ್ಳೆ ಒಳ್ಳೇದು, ಅದು ಬರ್ತದೆ ಕಸಿ ಕಟ್ಟಿ ದಾಸವಾಳ ಗಿಡ ಬೇಗ ಆಗತ್ತೆ. ಆಮೇಲೆ ಈಗ ದಾಸವಾಳದಲ್ಲೆಲ್ಲ ಈ ಕಂಬಳಿ ಹುಳದ ಸಮಸ್ಯೆ ಎಲ್ಲ ಬರೋದಿಲ್ಲ, ಎಲೆ ತಿನ್ನುವಂತದ್ದು ಬರ್ತದೆ ಅದರಲ್ಲೂ ಬರ್ತದೆ. ಅದರೊಳಗೆ ಎಲೆ ಗಿಡದ ಗಂಟದ್ರೊಳಗೆ ಪಾಚಿ ತರ ಬೆಳೆಯುತ್ತೆ, ಅದು ಹಾಗೆ ಅದು ಆ ತರ ಇದ್ದದ್ದೆಲ್ಲ ಕಟ್ ಮಾಡಾಕ್ಬೇಕು, ಯಾಕೆಂದ್ರೆ ಅದು ಗಿಡ ತೆಗೆಯುತ್ತೆ. ಆ ಪಾಚಿ ಬಂದ ಜಾಗಕ್ಕೆ ನಾವು ಕಟ್ ಮಾಡಿ ಅದಕ್ಕೆ ಸುಣ್ಣನ ಅಥವಾ ಸಗಣಿನ ಏನೋ ಹಚ್ಚಿಟ್ರೆ ಕೊಳೆಯಲ್ಲ. ಈ ಮಳೆಗಾಲದಲ್ಲಿ ಗಿಡ ಕೊಡೋದು ಕಟ್ಟು ಮಾಡಿದ್ದು ಅದೇನು ಹಚ್ಚಿಲ್ಲ ಅಂತ ಹೇಳಿದ್ರೆ ಕೊಳತೋಗ್ಬಿಡ್ತದೆ. ಈ ಮಳೆಗಾಲದಲ್ಲಿ ಜಾಸ್ತಿ ಆಗೋದು ಆ ಪಾಚಿ ಕಟ್ಟೋದು, ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಆಮೇಲೆ ಜರ್ಬೆರ ಕೂಡ ನೀವು ಬೆಳಿತೀರಾ? ಜರ್ಬೆರ ಇದೆ ಮಾಡ್ತೀವಿ. ಜರ್ಬೆರದಲ್ಲಿ ಒಂದು 25 ಜಾತಿನೂ ಅದು ಇದೆ, ಅದನ್ನು ಅಷ್ಟೇ. ಅದನ್ನ ನಾವು ಬಿಸಿಲಲ್ಲೇ ಇದು ಮಾಡೋದು. ಮಳೆಗಾಲದಲ್ಲಿ ನಾನೇನು ಹೊರಗಡೆನೆ ಇಟ್ಟಿದ್ದೀನಿ, ಅದೇನು ಏನು ಆಗಿಲ್ಲ. ಬರ್ತದೆ ನೀರಲ್ಲಿ ಹಾಕಿ ಅದಕ್ಕೆ ಅದಕ್ಕೂ ಅಷ್ಟೇ, ಗೊಬ್ಬರ ಮಣ್ಣು ಮತ್ತೆ ಇಷ್ಟು ಮಣ್ಣು ಮರಳು ಇಷ್ಟೇ ಮಿಕ್ಸ್ ಹಾಕೋದು ನಾನು. ಈಗ ಮಳೆಗಾಲ ಹೆಚ್ಚು ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಸಂದರ್ಭದಲ್ಲಿ ಜರ್ಬೆರ ಗಿಡಗಳೆಲ್ಲ ಕೊಳ್ತು ಹೋಗುದಿಲ್ಲ? ಒಳಿತದೆ. ಆವಾಗ ನೀರು ನಿಲ್ದೇ ಇರೋ ತರ ನೋಡ್ಕೊಂಡ್ರೆ ಆಯ್ತು. ಮೇಲೆ ಬುಡವನ್ನು ಏರಿಸಿ ಕೊಟ್ಟವಾಗ ಯಾವ ಗಿಡನು ಸಾಮಾನ್ಯವಾಗಿ ಕೊಳೆಯೋದಿಲ್ಲ, ನೀರು ಪಾಸ್ ಆಗೋಗ್ಬೇಕು ಕೊಟ್ಟೆ ಯಾವ ಗಿಡಕ್ಕಾದ್ರೂ ಮಳೆಗಾಲದಲ್ಲಾದ್ರೆ. ಮಳೆಗಾಲದಲ್ಲಿ ಹೂ ಬಿಡುದಿಲ್ಲ ಬೇಸಿಗೆಯಲ್ಲಿ? ಮಳೆಗಾಲದಲ್ಲಿ ನಮ್ಮ ಮನೆಗೆ ಆಗ್ತಾ ಇದೆ ಹೂ, ಜರ್ಬೆರ ಹೂ ಆಗಿದೆ. ಜಾಸ್ತಿ ಮಳೆ ಬೇಕೋ ಕಡಿಮೆ ಬೇಕೋ? ಕಡಿಮೆ ಇದ್ರೆ ಚೋಡೋದು. ಈ ವರ್ಷದ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಇಲ್ಲಿ, ಅವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂ ನೋಡಬಹುದು. ಬಿಟ್ರೆ ಹೂ ಗಿಡ ಏನು ಹಾಳಾಗೋದಿಲ್ಲ ಬುಡವನ್ನು ಎತ್ತಿ ಕೊಟ್ಟಾಗ. ಆಮೇಲೆ ಆಂಥೋರಿಯಂ ಅಂತದ್ದನ್ನ ಬೆಳಿತೀರಾ? ಆಂಥೋರಿಯಂ ಇಲ್ಲ, ಒಂದೊಂದು ಜಾಸ್ತಿ ಗಿಡ ಬೆಳೆಸಿಲ್ಲ, ಅಂದ್ರೆ ಸುಮ್ಮನೆ ಚಂದಕ್ಕೆ ಎರಡು ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಪ್ರಮುಖವಾದಂಥದ್ದು ಶಿರ್ಸಿಯ ಸುತ್ತಮುತ್ತ ಕಾಣುವಂತಹದ್ದು ಡೇರೆ ಹೂ, ಇದರ ಬಗ್ಗೆ ಹೇಳಿ. ಡೇರೆ ಗಿಡ ಅದು ನಮ್ದು ಒಂಥರ ಗಡ್ಡೆ ಅಂತ ಬರುವಂತದ್ದು ಇಲ್ಲ. ಈಗ ಮಳೆಗಾಲದಲ್ಲಿ ಚೌತಿಯ ನಂತರ ಮಾಡಿದ್ರೆ ಹೆಣೆಯನ್ನು ತಂದು ನಾವು ಮಾಡ್ಕೊಂಡ್ರೆ ಮುಂದಿನ ವರ್ಷಕ್ಕೆ ನಮ್ದು ವೆರೈಟಿ ಗಿಡ ಮಾಡಬಹುದು. ಗಡ್ಡೆಯಿಂದ ಅಲ್ಲದೆ ಬೇರೆ ರೀತಿಯಲ್ಲಿ ಅದನ್ನ ಸಸ್ಯ ಅಭಿವೃದ್ಧಿ ಮಾಡಬಹುದು? ಮಾಡಬಹುದು. ಈಗ ಹೆಣೆ ನೆಡ್ತೀವಲ್ಲ, ಈಗ ಬೇರೆ ಗಿಡ ಈಗ ಸೀಸನ್ ಹೂ ಆಗೋದು. ಈಗ ಹೂವಾಗಿ ಮುಗಿದ್ಮೇಲೆ ಎಲ್ಲ ಗಿಡ ಕಟ್ ಮಾಡಿಡ್ಬೇಕು, ಅವಾಗ ಮತ್ತೆ ಸಣ್ಣ ಸಣ್ಣ ಹೆಣೆಗಳು ಹೊಂಟವು. ಆ ಹೆಣೆಯನ್ನು ತಂದು ನಾವು ನೆಟ್ರೆ ಮತ್ತೊಂದು ಗಡ್ಡೆ ರೆಡಿ ಆಗತ್ತೆ. ಹೆಣೆಯನ್ನು ತಂದು ನೆಡುದಂದ್ರೆ ಹೇಗೆ? ಮಣ್ಣಲ್ಲಿ ಹಾಕೋದು, ತಂದು ಮಣ್ಣು ಹಾಕಿ ಜಾಸ್ತಿ ನೀರು ಕೊಡಬಾರ್ದು, ಸ್ವಲ್ಪ ಮಣ್ಣು ಕಣತ ಟೈಪ್ ಮಾಡಿ ಅದ್ರೊಳಗೂ ಹಾಕ್ಬೋದು. ಕೆಲವು ಜನ ಮಣ್ಣು ಸ್ವಲ್ಪ ಸಾಕು, ಜಾಸ್ತಿ ಅದಕ್ಕೆಲ್ಲ ಗೊಬ್ಬರ ಮಣ್ಣು ಹಿಂಗೆ ಬೇಡ, ಬರೀ ಮಣ್ಣಲ್ಲಿ ಹೋಗಿದೆ. ಅದನ್ನ ನೀವು ತಂದು ಸ್ವಲ್ಪ ಜೀವ ಸಾಯಿದೆ ಇಲ್ಲ, ಅದು ಜೀವನ ಇರ್ತದೆ. ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಡ್ತಾ ಇರ್ಬೇಕು. ಅದಕ್ಕೆ ನೀವು ಮುಂದಿನ ಒಳಗೆ ಮಳೆಗಾಲ ಹೇಳೋ ಡೈರಿ ಶುರುವಾಗೋ ಟೈಮಿಗೆ ನಿಮ್ದು ಗಡ್ಡೆ ರೆಡಿಯಾಗಿ ಮತ್ತೆ ಚಿಗುರು ಜಾಸ್ತಿ ಬರ್ತದೆ ಅದರೊಳಗೆ. ಈಗ ವಾಟರ್ ಲಿಲಿ ಅಂತ ಹೇಳಿ ಅಥವಾ ಸಾಮಾನ್ಯವಾಗಿ ಲಿಲಿ ಅಂತ ಹೇಳುವಂತಹದ್ದು, ಇದರ ಬಗ್ಗೆ ಹೇಳಿ. ವಾಟರ್ ಲಿಲಿ ಅದು ಬೇಸಿಗೆಯಲ್ಲೇ ಬೇಸಿಗೆ ಮಳೆಗಾಲ ಅಂತ ಹೇಳಿ ಮಳೆಗೆ ಹೊರಗಡೆನೆ ಇರುವಂತದ್ದು. ನನ್ನಲ್ಲಿ ಸುಮಾರು ಒಂದು 50 ಜಾತಿ ಇದೆ ಅದು. ನಾನು ಟ್ಯಾಂಕ್ ತರ ಮಾಡಿದ್ದೀನಿ, ಟಬ್ಬಲ್ಲೂ ಬೆಳೆಸಿದ್ದೀನಿ, ಎರಡು ತರದಲ್ಲೂ ಬೆಳೆಸಿದ್ದೀನಿ. ಎಲ್ಲದರಲ್ಲೂ ಚೆನ್ನಾಗಿ ಆಗಿದೆ ಅಂದ್ರೆ ನಾವು ಹಾಕಿದ್ದು ಕೆರೆ ಮಣ್ಣು. ಕೆರೆ ಮಣ್ಣು ಹಾಕಿ ಒಂದು ಅರ್ಧ ಟಬ್ ಒಳಗೆ ಕೆರೆ ಮಣ್ಣು ಹಾಕಿ ಮೇಲಿಂದ ಗಡ್ಡೆ ಇಟ್ಟು ಅದ್ರ ಮೇಲಿಂದ ನೀರು ಹಾಕಿ ಬಿಟ್ರೆ ಆಯ್ತು. ತಾವರೆ ರೀತಿಯಲ್ಲ? ಹೌದು, ತಾವರೆ ರೀತಿಯಲ್ಲಿ. ಈ ಕೆರೆಯಲ್ಲಿ ಆಗುವಂತ ಕಮಲ ಏನು ಹಿಡ್ತೀವಲ್ಲ ಅದೇ ಇದ್ರೊಳಗೆ ಬರ್ತದೆ. ಇದು ಅದ್ರೊಳಗೆ ವೆರೈಟಿ ವೆರೈಟಿಯಲ್ಲಿ ನಾವು ಹಿಳ್ಳನ್ನ ಸೇಲ್ ಮಾಡೋದು ಹಂಗಿದ್ದೆಲ್ಲ ಮಾಡ್ತೀನಿ. ಮತ್ತೆ ನನ್ನ ಹತ್ರ ಇಲ್ಲದೆ ಬೇರೆ ಕಲರ್ ಇದ್ರೆ ಅದನ್ನ ತೋರಿಸ್ಕೊಳ್ಳೋದು. ಆ ತರ ಮಾಡಿ ಒಂದು 50 ಜಾತಿ ಮಾ ಇಟ್ಕೊಂಡಿದ್ದೀನಿ. ಈಗ ವಾರ್ಷಿಕವಾಗಿ ಇದರ ನಿರ್ವಹಣೆ ಅಂದ್ರೆ ಲಿಲ್ಲಿ ಅಥವಾ ಈ ತಾವರೆ ಇದರ ಒಂದು ನಿರ್ವಹಣೆ ಅಂದ್ರೆ ಹೇಗೆ, ಏನೇನು ಮಾಡಬೇಕು? ನಾನು ಮಳೆಗಾಲ ಮುಂಚೆನೆ ಇದನ್ನು ರಿಪೋರ್ಟಿಂಗ್ ತರ ಮಾಡ್ತೀನಿ. ಅಂದ್ರೆ ಒಂದ್ಸತಿ ಹಳೆ ಹೌದು ಒಳ್ಳೆ ಹೊಸ ಹಳೆ ಮಣ್ಣುಗಳನ್ನೆಲ್ಲ ತೆಗೆದು ಮೇಲೆ ಮತ್ತೆ ಹೊಸ ಮಣ್ಣು ಹಾಕಿ ಎಲ್ಲ ಮಾಡ್ತೀನಿ. ಆಗ್ತದೆ ಮಳೆಗಾಲದ ಮಧ್ಯದಲ್ಲಿ ಹಿಸುಕುವಂತ ಅದರೊಳಗೆ ಜಾಸ್ತಿ ಆಗುತ್ತೆ. ಅದನ್ನ ಆದಷ್ಟು ಕಂಟ್ರೋಲ್ ತುತ್ತ ಸುಣ್ಣ ಇದನ್ನ ಔಷಧಿ ಹೊಡಿಬಹುದು. ಇಲ್ಲ ನಿಮ್ದು ಸೌತೆಕಾಯಿ ಪೀಸು ಅಥವಾ ಕ್ಯಾಬೇಜದ್ದು ಇದು ಅದನ್ನೆಲ್ಲ ಹಾಕಿದ್ರೆ ಆ ಹಿಸುಕಲ್ಲ ಅದ್ರೊಳಗೆ ಇಟ್ಕೊಳ್ತೇವೆ, ತೆಗೆದು ಒಗೆದು ಹಾಕಿ ಆ ಥರ ಮೇಂಟೈನ್ ಮಾಡ್ಬೋದು. ಮಾಡ್ಬೋದು, ಚಂದ ಆಗತ್ತೆ ಅದು. ಎಷ್ಟು ದಿವಸಕ್ಕೊಂದ್ಸರಿ ನೀರನ್ನು ಬದಲಾಯಿಸಬೇಕು? ನಾ ನೀರು ಬದಲಾಯಿಸೋದು ನೀರು ಬದಲಾಯಿಸಲೇ ಇಲ್ಲ. ಇವತ್ತಿನವರೆಗೆ ಹಾಕಿದ್ಮೇಲೆ ಮೇಲಿಂದ ನೀರು ಕೊಡ್ತಾ ಇರ್ತೀನಿ ಅಷ್ಟೇ, ಬಿಟ್ರೆ ಮತ್ತಿಲ್ಲ. ಅದ್ರೊಳಗೆ ಗಪ್ಪಿಸಿ ಮೀನು ಬಿಡ್ತೀನಿ, ಸೊಳ್ಳೆ ಆಗದೆ ಇರುವಂತ ಗಪ್ಪಿಸಿ ಮೀನು ಸಾಕಿದ್ರೆ ಮೀನಿಗೆ ಒಂದು ಇದೇ ಆಗ್ತದೆ, ಒಂದು ಇದ್ರಲ್ಲಿ ಆ ಗಿಡಕ್ಕೂ ಚಲೋ ಆಗ್ತದೆ, ಸೊಳ್ಳೆ ಆಗೋದಿಲ್ಲ ನೀರಲ್ಲಿ. ಆಮೇಲೆ ಈಗ ಈ ಡಯಂಥಸ್ ಆಗ್ಬೋದು, ಪೆಂಟಾಸ್ ಆಗ್ಬೋದು, ಬೆಗೋನಿಯಾ ಆಗ್ಬೋದು, ಇದೆಲ್ಲ ಬಹುಶಃ ಅಲಂಕಾರಿಕ ಗಿಡಗಳು, ಇದರ ಬಗ್ಗೆ ಹೇಳಿ. ಪೆಂಟಾಸ್ ಗಿಡ ಅದು ಅಲಂಕಾರಿನವುದು ಹೂ ಆಗತ್ತೆ ಚಂದ, ಅದು ಸೀಸನ್ ವೈಸ್ ಹೂ ಆಗೋದಂತೇನಲ್ಲ, ಯಾವಾಗಲೂ ಹೂ ಇರ್ತದೆ ಅದ್ರೊಳಗೆ. ಆದ್ರೆ ಅದಕ್ಕೆ ಬಿಸಿಲು ಮಳೆ ತಗಂಗಿಲ್ಲ, ಜಾಸ್ತಿ ನೀರು ಬೇಡ. ಹೊರಗಡೆ ಬಿಸಿಲು ಒಂಚೂರು ಬಂದು ಬರುವಲ್ಲಿ ಇಟ್ಟರಾಯ್ತು, ಅದು ಯಾವಾಗಲೂ ಹೂ ಆಗ್ತಾ ಇರತ್ತೆ. ಪೆಂಟಾಸ್ ಗಿಡ ಅದು ಹಂಗೆ ಮಳೆ ಇದ್ರೂ ಆಗತ್ತೆ ಹೂ, ಮಳೆ ಇದ್ರೂ ತೊಂದರೆ ಇಲ್ಲ ಅದಕ್ಕೆ. ಆದ್ರೆ ಬುಡವನ್ನು ಏರ್ಸಿ ಕೊಡ್ಬೇಕು ಅದಕ್ಕಷ್ಟೇ. ಹೊರಗಡೆ ನೆಟ್ರೂ ಆಗತ್ತೆ, ಒಳಗಡೆ ನೆಟ್ರೂ ಆಗತ್ತೆ. ಆದ್ರೆ ಅದಕ್ಕೆ ಬಿಸಿಲು ಬೇಕು, ಬೆಳೆ ಇದು ಬೇಕು, ಮಳೆಲೂ ಬೇಕು. ಆ ತರ ಗಿಡ ಅದು ಯಾವಾಗಲೂ ಹೂ ಇರತ್ತೆ. ಆಮೇಲೆ ಈಗ ಮನೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಈ ಹ್ಯಾಂಗಿಂಗ್ ಪಾಟ್ ಅಂತಿಲ್ಲ, ತೂಗು ಹಾಕುವಂತಹದ್ದು, ಇದನ್ನು ಕೂಡ ಮಾಡ್ತಾರೆ. ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ನಂದು ಇದೆ, ಅದೊಂದು 100 ಗಿಡನೇ ಇದೆ ನನ್ನ ಹತ್ರ. ಏನೇನು ಗಿಡ ಇದೆ ಅದರಲ್ಲಿ? ಬಳ್ಳಿ ಹೆಸರು ಕೆಲವಷ್ಟೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಬಳ್ಳಿಗಳು ಎಲ್ಲದೂ ಕೆಲವೊಂದು ಇದ್ರಲ್ಲಿ ಹೂ ಆಗತ್ತೆ. ಹೌದು, ಎಲೆಗಳು ಬೆಳೆದಿದೆ ಮತ್ತೆ ಎಷ್ಟು ವೆರೈಟಿನೇ ಇದೆ, ಅದು ಬೇರೆ ಬೇರೆ ತರದೇ ಬಳ್ಳಿ ಎಷ್ಟು ಉದ್ದ ಆಗತ್ತೆ ಅಂದ್ರೆ ಸುಮಾರು ಉದ್ದ ಆಗತ್ತೆ. ಅದನ್ನು ವರ್ಷಕ್ಕೆ ಒಂದ್ ಎರಡು ಸತಿ ನಾವು ರಿಪೋರ್ಟಿಂಗ್ ಮಾಡ್ತೀನಿ, ಅದು ಗಿಡ ಹೆಂಗಾಗಿದೆ ಬರ್ತಿ ಉದ್ದ ಆದ್ಮೇಲೆ ಆಮೇಲೆ ಬೇಡ ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ ರಿಪೋರ್ಟಿಂಗ್ ಮಾಡೋದು. ಅದು ನಮ್ ನಮ್ಮ ಇಷ್ಟ, ಅದು ಕೆಲವು ಜನ ಒಂದೇ ಸತಿ ಮಾಡ್ತಾರೆ, ಕೆಲವರು ಎರಡು ಜನ ಎರಡು ಸತಿ ಮಾಡ್ತಾರೆ, ಆ ತರ ಮಾಡ್ಕೊಂಡು ಚಂದ ಕಾಣುತ್ತೆ ಮನೆ ಸುತ್ತ ನೇತಾಕಿಟ್ಟಿರಿ. ಈಗ ತೂಗು ಬುಟ್ಟಿಯಲ್ಲಿ ಹಾಕಿರುವಂತಹ ಈ ಗಿಡಗಳ ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ, ನೀರು ಹೇಗೆ ಕೊಡುವಂತದ್ದು, ಎಷ್ಟು ಕೊಡಬೇಕು? ಅದಕ್ಕೆ ನಾನು ಈ ಗಿಡಕ್ಕೆಲ್ಲ ಹಾಕ್ತಾರೆ ಸಂಜೆ ಹಾಕೋ ಟೈಮು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ, ಯಾಕೆಂದ್ರೆ ಅದಕ್ಕೂ ತೋಟ ಇರತ್ತೆ, ಏನು ನೀರು ನಿಲ್ಲಲ್ಲ ಅದ್ರೊಳಗೆ ಹೋಗ್ಬಿಡತ್ತೆ ಪಾಸ್ ಆಗಿ, ಅದು ಸ್ವಲ್ಪ ತಂಪಿರ್ಬೇಕು ಅಷ್ಟೇ ನೋಡ್ಕೊಂಡ್ರೆ ಆಯ್ತು. ಪ್ರತಿ ದಿವಸ ಚೂಚೂರೇ ಕೊಡ್ತೀನಿ ನಾನು, ಜಾಸ್ತಿ ಅದು ನೀರು ಚೆಲ್ಲುವಷ್ಟೆಲ್ಲ ಕೊಡೋದಿಲ್ಲ, ಹಂಗಾಗಿ ಗಿಡ ಚಂದ ಮಾಡ್ಕೋಬಹುದು. ಅದಕ್ಕೆ ಮಣ್ಣು ಮರಳು ಗೊಬ್ಬರ ಮಿಕ್ಸ್ ಮಾಡಿ ಹಾಕುವಂತದ್ದು? ಹೌದು, ಅದಕ್ಕೂ ನಾನು ಮರಳು ಮಣ್ಣು ಗೊಬ್ಬರ ಮೂರು ಹಾಕೋದು. ಗೊಬ್ಬರ ಒಂದು ಮನೆಯಲ್ಲೇ ಬೆಳೆಯೋದ್ರಿಂದ ನಮ್ಗೆ ಗೊಬ್ಬರ ಸಮಸ್ಯೆ ಅಲ್ಲ, ಎಷ್ಟು ಬೇಕಾದ್ರೂ ಹಾಕ್ಬೋದು ಗಿಡಕ್ಕೆ. ಆಮೇಲೆ ಈಗ ಆಕರ್ಷಣೀಯವಾದಂತಹ ಒಂದು ಹಸಿರು ಎಲೆ ಅಥವಾ ಬೇರೆ ಬೇರೆ ಬಣ್ಣದ ಎಲೆಗಳ ಒಂದು ಗಿಡಗಳು ಕೂಡ ಬರ್ತವೆ. ಗಾರ್ಡನ್ ಹುಲ್ಲು ಅಂತ ಬೆಳೀತಾರೆ, ಈಗ ಗಾರ್ಡನ್ನ ಇದು ಇದೆ ಹುಲ್ಲು, ಅದು ಹಂಗೆ ಚಂದ ಮಾಡಿ ಶೋಗೆ ಗಾರ್ಡನ್ ತರ ನಾವು ಚೌಕ ಬೇಕು ಯಾವ ಆಕೃತಿ ಬೇಕು ನಾವು ಕೊಡ್ಬೋದು, ಕತ್ತರಿಸ್ಬೋದು, ಅದು ಚಂದ ಕಾಣ್ತದೆ, ಅದನ್ನು ಮಾಡ್ಕೋಬಹುದು ಮನೆ. ಹಂಗೆ ಮಾಡ್ಕೊಂಡು ಅದ್ರ ನಂತರ ನೀವು ಗಿಡಗಳನ್ನು ಸುತ್ತ ಇಟ್ಟರು ಭಾರಿ ಚಂದ ಕಾಣ್ತದೆ ನೋಡಕ್ಕೂ. ನೀವು ಇಟ್ಟಿರುವಂತ ಸಣ್ಣ ಜಾಗದಲ್ಲಿ ಅದನ್ನ ಬೆಳಕೊಂಡು ಭಾರಿ ಚಂದ ಕಾಣೋದು, ಆರಾಮಾಗಿ ಮಾಡ್ಕೋಬಹುದು ಮನೆಯಲ್ಲಿ. ಅದನ್ನ ಅದಕ್ಕೆ ನೀವು ಜಾಸ್ತಿ ಏನು ಇದು ಮಾಡ್ಬೇಕು ಅಂತೇನಿಲ್ಲ, ಪರಿಶ್ರಮ ಬೇಡ. ದಿನದ ಎಷ್ಟು ಅವಧಿ ಅಂದ್ರೆ ಎಷ್ಟು ಗಂಟೆ ನೀವು ಈ ಕೈ ತೋಟದಲ್ಲಿ ತೊಡಗಿಸಿಕೊಳ್ತೀರಿ? ಮಧ್ಯಾಹ್ನ ಮೇಲೆ ಸಾಮಾನ್ಯ ಒಂದು 4 ತಾಸು ಇರ್ತೀನಿ ಗಿಡದ ಹತ್ರ. 4 ತಾಸು ಅಂದ್ರೆ ನನಗೆ ಅಷ್ಟು ಇಷ್ಟ ಅದು ಗಿಡ ಅಂತ ಹೇಳಿ ಅವ್ರ ಜೊತೆಗೆ ಇದ್ಬಿಟ್ಟು ನಮ್ಗೇನು ಹೊರಗಡೆ ಇದೆಲ್ಲ ಟೆನ್ಷನ್ ಇರೋದಿಲ್ಲ, ಮನೆಯೊಳಗೆ ಏನೋ ಗಲಾಟೆ ಆಗೋದು, ಅದೇ ಏನೋ ಮನೇಲಿ ಬೇಜಾರಾಯ್ತು ಅಂದ್ ಕೂಡ ಸೀದಾ ಹೋಗಿ ಗಿಡದ ಹತ್ರ ಓಡಾಡ್ಕೊಬರೋದು. ಅವಾಗ ಗಿಡಗಳು ಚಂದ ಆಗ್ತದೆ, ನಾವು ಜಾಸ್ತಿ ಗಿಡದ ಹತ್ರ ಏನು ಓಡಾಡ್ತೀವೋ ಅವಾಗ ಗಿಡಗಳು ಜಾಸ್ತಿ ಉದಾಗೋದು, ಜಾಸ್ತಿ ಹೂ ಬಿಡೋದು ಎಲ್ಲ ಮಾಡ್ತದೆ. ನನಗೆ ಹೊಸ ಇದು ಅದು, ಗಿಡಗಳು ನಿಮ್ಮ ಜೊತೆಗೆ ಮಾತಾಡ್ತೀವಿ, ನೀವು ಕೂಡ ಗಿಡಗಳ ಜೊತೆಗೆ ಮಾತಾಡ್ತೀವಿ. ಹೌದು, ಅದೇ ಇದ್ರಲ್ಲಿ ಇದೀವಿ ನಾವು. ಈಗ ನಾನು ಒಂದು ಹೂವನ್ನು ಅಷ್ಟೇ ಬಿಡ್ತೀವಿ, ಇಷ್ಟಪಟ್ಟು ಇದು ಮಾಡೋದು ನಾನು. ಹಂಗ ಗಿಡಗಳು ನಾನು ನಾವು ಹೋಗ್ತಾ ಇದ್ರೆ ಅಷ್ಟು ಖುಷಿ ಪಡ್ತೇವೆ, ಬಂದು ಬಂದು ಮುಯಲ್ಲಿ ಇದು ಮಾಡುವಂತದ್ದು. ಅದೆಲ್ಲ ಗಿಡಗಳು ಇದೆ ನಮ್ಮದು ಒಡನಾಟ ನಮ್ಗೆ. ಈಗ ಕೆಲವು ಜನರಿಗೆ ಕೆಲವೊಂದು ಗಿಡಗಳು ಅಲರ್ಜಿ ಆಗ್ತವೆ, ಅಂತ ಗಿಡಗಳು ಏನಾದ್ರು ಇರ್ತಾವ? ಕೆಲವು ಜನಕ್ಕೆ ಇರ್ಬೋದು, ನಮ್ಮನೆಗೆ ನಾನು ಇಷ್ಟು ನೆಟ್ಟಿದ್ದು ಯಾವ್ದು ನಂಗೆ ಅಲರ್ಜಿ ಆಗ್ಲಿ ಅಥವಾ ಯಾವುದು ಇದಿಲ್ಲ, ನಂಗೆ ಏನು ಪ್ರಾಬ್ಲಮ್ ಆಗಿಲ್ಲ ಇಷ್ಟು ದಿವಸದಲ್ಲಿ ಯಾವುದು. ಈಗ ಎಷ್ಟು ಜನರಿಗೆ ಮನೆಯ ಸುತ್ತಮುತ್ತ ಜಾಗ ಇಲ್ಲ ಅಂತ ಹೇಳುವವರು ಇರ್ಬೋದು, ನಾವು ತಾರಸಿ ಮೇಲೆ ಇರ್ದೀವಿ ಅಂತ ಹೇಳ್ಬೋದು, ಅವರು ಈ ಕೈ ತೋಟವನ್ನು ಹೇಗೆ ನಿರ್ವಹಣೆ ಮಾಡಬಹುದು? ಗಾರ್ಡನ್ ಅಲ್ಲಿ ಮಾಡ್ಬೋದು ಮೇಲ್ ಟೆರಸ್ ಮೇಲೆ, ಆದ್ರೂ ಅದಕ್ಕೆ ಡೈರೆಕ್ಟ್ ಆಗಿ ನೆಲಕ್ಕೆ ಇಡೋಕೆ ಆಗೋದಿಲ್ಲ, ಅವಾಗ ಅದ್ರ ಮೇಲಿಂದ ಅವರು ಸಿಮೆಂಟಿನ ಕಲ್ಲು ಅಥವಾ ಏನೋ ಒಂದು ಮರದ ತುಂಡು ಆ ತರದ್ದೆಲ್ಲ ಇಟ್ಟು ಗಿಡಗಳನ್ನ ಬೆಳೆಸ್ಬೋದು. ಆದ್ಮೇಲೆ ಬಿಸಿಲು ಜಾಸ್ತಿ ಬೀರ್ತದೆ ಶೇಡ್ ನೆಟ್ ಹಾಕೋಬಹುದು, ಅಥವಾ ಅಂತ ಇದ್ರೊಳಗೆ ಗಿಡ ಮಾಡುವಂತದ್ದು ಇದೆ ಮಾಡಬಹುದು ಆರಾಮಾಗಿ. ಅದು ಯಾವ್ದು ಮಾಡೋದಿದ್ರು ಗಿಡದಲ್ಲಿ ಇಂಟ್ರೆಸ್ಟ್ ಇದ್ದವರಾಗಬೇಕು, ನಾವೇನೋ ಕೊಟ್ವಿ ಇಲ್ಲಿಂದ ತಗೊಂಡು ನೆಟ್ವಿ ಅಂತ ಮಾಡೋದು ಬೇಡ, ಸುಮ್ಮನೆ ಅಂತವ್ರ ಗಿಡ ಹಾಕಲ್ಲ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಆಸಕ್ತಿಯಿಂದ ತೊಡಗಿಸಿಕೊಂಡ್ರೆ ಮತ್ತೆ ಇಂಟ್ರೆಸ್ಟ್ ಬರ್ತಾವೆ. ಹೌದು, ನೀವು ಫಸ್ಟ್ ನಾನು ಮಾಡಿದ್ದು ಹಂಗೆ ಫಸ್ಟ್ 2 ಗಿಡ ತಂದಿಟ್ಟೆ, ಅದನ್ನು ಇದನ್ನ ನೋಡಿ ಏಳಿಗೆ ನೋಡಿ ಮತ್ತೊಂದು 4 ಗಿಡ ಇಟ್ಟೆ. ಈಗ ಮನೆ ಸುತ್ತ ಗಿಡಗಳೇ ಇದೆ ಎಲ್ಲಾ ತರದ್ದು. ಆಮೇಲೆ ಈಗ ಗಿಡ ಗೆಳೆತನ ಅಂದ್ರೆ ಗಿಡದ ಮೂಲಕ ಇನ್ನೊಬ್ಬರ ಜೊತೆ ಇರುವಂತಹ ಹೆಚ್ಚುವರಿ ಗಿಡಗಳನ್ನ ನಾವು ಖರೀದಿ ಮಾಡುವಂತದ್ದು, ನಮ್ಮ ಗಿಡಗಳನ್ನ ಅವರಿಗೆ ಕೊಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಹಂಗ್ ಮಾಡ್ತಾ ಇದ್ರಿ ಗಿಡಗಳನ್ನ, ನಾನು ಹೇಳೋದೇನು ಕೇಳಿ, ಗಿಡವನ್ನು ದುಡ್ಡು ಕೊಟ್ಟು ತಗೋಬೇಕು ಮತ್ತು ದುಡ್ಡು ಕೊಟ್ಟು ಮಾರಾಟ ಮಾಡಬೇಕು, ಯಾಕೆಂದ್ರೆ ತಗೊಂಡವರಿಗೂ ಒಂದು ಇದಿರ್ತದೆ. ಈಗ ನಾವು ಪುಕ್ಕಟ ಯಾರೋ ಕೊಟ್ಟರು ನಾವು ತಗೊಂಡ್ಬಂದ್ರೆ ನಾವು ಅದ್ರಟ್ಟು ವಾಗತಿ ಮಾಡೋದಿಲ್ಲ, ಯಾಕೆಂದ್ರೆ ಪುಕ್ಕಟ ಕೊಟ್ಟಿದ್ದಾರಲ್ಲ ಮತ್ತೆ ಹೋದ್ರೆ ನಾಳೆ. ಆದರೆ ನೀವು ಒಂದು ಅದಕ್ಕೊಂದು 50 ರೂಪಾಯಿ ಒಂದು ಬೆಲೆ ಕೊಟ್ಟು ತಂದರೆ ನಾವು ದುಡ್ಡು ಕೊಟ್ಟು ತಂದಿದ್ದು ಜೋಳದ ಆರೋಗ್ಯ ಜಾಸ್ತಿ ಇರ್ತದೆ. ಆ ಥರ ಗಿಡಗಳನ್ನು ದುಡ್ಡು ಕೊಟ್ಟು ನಾ ಹೇಳೋದು ದುಡ್ಡು ಕೊಟ್ಟು ತಗೋಬರ್ಬೇಕು, ದುಡ್ಡಿಗೆ ಕೊಡಬೇಕು. ಆ ತಗೊಂಡೋದವರಿಗೂ ಹಾಗೆ ಆಗುತ್ತೆ, ಇಲ್ಲ ಎಕ್ಸ್ಚೇಂಜಿಗೆ ಮಾಡ್ಬೋದು, ನಮ್ಮ ಹತ್ರ ಇಲ್ಲ ಗಿಡ ಅಂತ ಅವ್ರಿಗೆ ಕೊಡೋದು ಅವ್ರದ್ದು ತಗೋಬಹುದು, ಆ ಥರನೂ ಮಾಡ್ತಾ ಇರ್ತೀವಿ. ಅದು ಗಿಡ ಇದ್ರ ಮೇಲೆ ಅವ್ರವ್ರ ಮನೋಭಾವನೆ, ಕೆಲವು ಜನ ಇದ್ದಾರೆ ನಮ್ಮ ಕಡೆ ಈ ಕಡೆ ಎಲ್ಲ ಗಿಡ ತಗೊಂಡು ಹೋಗ್ತಾರೆ, ಒಂದೇ ವರ್ಷದೊಳಗೆ ಮತ್ತೆ ಬರ್ತಾರೆ ನನ್ನ ಗಿಡ ಹೋಗಿದೆ ಕೊಡಿ ಅಂತವ್ರಿಗೆ ದುಡ್ಡಿಗೆ ಕೊಡಬೇಕು ಅಂತ ಹೇಳೋದು. ಹವ್ಯಾಸವಾಗಿ ಹೂವಿನ ಕೃಷಿಯನ್ನ ಮಾಡೋದ್ರ ಜೊತೆ ಜೊತೆಗೆ ಇದನ್ನ ಒಂದು ವಾಣಿಜ್ಯವಾಗಿ ಅಥವಾ ಒಂದು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಅವಕಾಶ ಉಂಟಾ? ಉಂಟು, ಮಾಡ್ಬೋದು. ನಾನೀಗ ಏನ್ ಹೇಳಿದ್ನಲ್ಲ, ಕಟಿಂಗ್ಗಳನ್ನು ತೆಗೆದು ಒಗೆಯೋ ಬದಲು ಸಣ್ಣ ಸಣ್ಣ ಕೊಟ್ಟೆ ಒಳಗೆ ಹಾಕಿಟ್ಟು ಅದಕ್ಕೆ ಒಂದು ರೇಟ್ ಮಾಡಿ ಅದನ್ನ ನರ್ಸರಿ ಟೈಪ್ ಮಾಡ್ಬೋದು. ಈಗಿಲ್ಲ ಎಲ್ಲಿ ಎಲ್ಲ ಆಗತ್ತೆ ಸಿರಿಸಿಯಲ್ಲಿ ಮೇಳಗಳು, ಅಲ್ಲಿ ತಗೊಂಡೋದ್ರೆ ಸೇಲ್ ಆಗತ್ತೆ ಗಿಡಗಳೆಲ್ಲ, ಮಾಡ್ಬೋದು ಅದು ಇದ್ರೊಳಗೆ. ಬಹಳ ಸಂತೋಷ ರೇಖಾ ಗುರುನಾಥ ಹೆಗಡೆಯವರೇ, ಆ ಪುಷ್ಪ ಕೃಷಿ ಅಥವಾ ಒಂದು ಹೂವಿನ ಕೃಷಿಯನ್ನ ಹವ್ಯಾಸವಾಗಿ ನೀವು ಮಾಡ್ಕೊಂಡಿದ್ರಿ, ಜೊತೆಗೆ ಗಿಡಗಳ ಅವಶ್ಯಕತೆ ಇರುವವರಿಗೂ ಕೂಡ ಅದನ್ನ ಮಾರಾಟವನ್ನು ಮಾಡ್ತಾ ಇದ್ರಿ. ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಹಿಳಾ ವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮದಲ್ಲಿ ಪುಷ್ಪ ಕೃಷಿ ಅನುಭವ ಈ ವಿಷಯವಾಗಿ ಶಿರಸಿ ಸೋಮನಹಳ್ಳಿಯ ರೇಖಾ ಗುರುನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳಿ ಈಗ ಕೃಷಿ ಮಾಹಿತಿ.

ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಚಿತ್ರವನು ಸಿಕ್ಕವನೇಳುವನು ಅವನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತಯಾರು ಇಲ್ಲದೆ ಕೂಡಿದ, ರಂಗಯ್ಯ ತಯಾರು ಇಲ್ಲದೆ ಕೂಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರಿಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಹುಳಂದೆ ಗಂಡ ದಂಡಿಗೋದೋ, ದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಸಣ್ಣು ಗಂಡ ದಂಡಿಗೋದೋ. ದಂಡಿಗೋಗುವಾಗೆ ಏನ ನೆಟ್ಟೆವಾದು, ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು, ಬಾಳೆ ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು. ಬಾಳೆ ನಾರಿ ಗಂಗೆ ಎರದಾಳು ಏನ ಮಾಡೋದಿಯೋ, ಬಾಳೆ ನಾರಿ ನೆರದಾಳು ಏನ ಮಾಡೋದಿಯೋ, ಒಂದರ ಜೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಗಂಡ ಮನೆಗೆ ನಾದಾರ ಬಂದು, ಮನೆಗೆ ನಾದಾರ ಬಂದೆ ಬಗಿಲಾಳ ನಿಂತೆ ಕಂಡು, ಬಾಗಲಾಲ ನಿಂತೆ ಕಂಡು, ಬಗಿಲಾಳ ನಿಂತೆ ಕಂಡೆ ಮನೆಯ ಹಾಲ್ಯಾರಂದೆ ಕರಿದೋ, ಗಂಡ ಮನೆಯ ಹಾಲ್ಯಾರಂದೆ ಕರೆದೋ, ಮನೆಯ ಹಾಲ್ಯಾರಂದೆ ಕರಿದೋ ಗಂಡ ಮಡದಿ ತಾಹಾನದಳೋ, ಕರೆದ ಗಂಡ ಮಡದಿ ತಾಹಾನದಳೋ, ಮನೆಯ ಹಾಲ್ಯಾರಂದೆ ಕರೆ ಕರಿದ ಗಂಡ ಮಡದಿ ತಾನದಳು ಮನೆಯಾರ್ಯಾರಂದೆ ಕರಿದ ಗಂಡ ಮಡದಿ ತಾನದಳು ನಾಳ ಗಂಡ ಕಾಲಿಗೆ ನೀರಿ ಎಂದ ಮಡದಿ ತಾನದಳು ಕಾಲಿಗೆ ನೀರೆ ಬಂದಳು ಮಡದಿ ತಾಯ ಮಡದಿ ಎರಗೊಟ್ಟೆ ಬಂದಳು ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಕೆ